ಸರಣಿ ಕಾರ್ಯಕ್ರಮದ 14ನೆಯ ಕಂತಿನಲ್ಲಿ ಇಂದು ಸಾವಯವ ಕೀಟನಾಶಕಗಳ ತಯಾರಿ ಮತ್ತು ಬಳಕೆ ಈ ವಿಷಯದ ಕುರಿತು ಮಾತನಾಡುತ್ತಾರೆ ಸೂರಜ್. ರೈತರ ಮನಸ್ಸಿನಲ್ಲಿ ಯಾವಾಗಲೂ ಕಳೆ ಕೀಟಗಳ ಸಮಸ್ಯೆಯೇ ತಲೆಯಲ್ಲಿ ತುಂಬಿರುತ್ತದೆ. ವ್ಯವಸಾಯದ ಅತ್ಯಂತ ಅಪಾಯಕಾರಿ ಕಾರ್ಯಾಚರಣೆಯಲ್ಲಿ ಕೀಟನಾಶಕಗಳ ಸಿಂಪಡಣೆ, ಕಳೆನಾಶಕಗಳ ಸಿಂಪಡಣೆ, ಶಿಲೀಂದ್ರನಾಶಕಗಳ ಸಿಂಪಡಣೆ ಮುಖ್ಯವಾದುದು. ತಮಗೆ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಮತ್ತು ಪರಿಸರಕ್ಕೆ ಕೀಟನಾಶಕಗಳು ಒಡ್ಡಿರುವ ಅಪಾಯದ ಅರಿವು ಇಂದಿನ ಜನರಿಗೆ, ರೈತರಿಗೆ, ಗ್ರಾಹಕರಿಗೆ ಚೆನ್ನಾಗಿದೆ. ಸಾವಯವ ರೀತಿಯಲ್ಲಿ ಬೆಳೆಸಿದ ಆಹಾರ ಉತ್ಪನ್ನಗಳಿಗಾಗಿ ಬೇಡಿಕೆ ಹೆಚ್ಚುತ್ತಿದೆ. ಅಗತ್ಯ ಬಿದ್ದರೆ ಹೆಚ್ಚು ಹಣ ಕೊಟ್ಟು ಕೊಳ್ಳಲು ಇಂದು ಜನ ತಯಾರಿದ್ದಾರೆ. ಸಾವಯವ ರೀತಿಯಲ್ಲಿ ಬೆಳೆಸಿದ ಆಹಾರ ಉತ್ಪನ್ನಗಳನ್ನು ತಿನ್ನಲಾರಂಭಿಸಿದ ಮೇಲೆ ಹಳೆಯ ಕಾಯಿಲೆಗಳು ಮಾಯವಾದದ್ದು ಕಂಡುಬಂದಿದೆ. ನಾವು ಮೊದಲಿಗೆ ನಮ್ಮ ತೋಟದಲ್ಲಿ ಭಕ್ಷಕಗಳು ಮತ್ತು ಉಪದ್ರವಿ ಕೀಟಗಳನ್ನು ಗುರುತಿಸಬೇಕು. ಎರಡು ಬಗೆಯ ಕೀಟಗಳು ಇರುತ್ತವೆ. ಅವುಗಳೆಂದರೆ ಉಪಕಾರಿ ಕೀಟಗಳಾದ ಕೀಟಗಳು ಮತ್ತು ಹಾನಿಕಾರಕವಾದ ಉಪದ್ರವಿ ಕೀಟಗಳು. ರೈತರು ರಾಸಾಯನಿಕ ಕೀಟಗಳನ್ನು ಸಿಂಪಡಿಸಿದಾಗ ಉಪಕಾರಿ ಕೀಟಗಳೂ ನಾಶವಾಗುತ್ತವೆ. ನಮ್ಮ ತೋಟದಲ್ಲಿ ಉಪದ್ರವಿ ಕೀಟಗಳನ್ನು ಗುರುತಿಸಲು ಅಲ್ಲಲ್ಲಿ ಹಳದಿ ಮತ್ತು ನೀಲಿ ಬಣ್ಣದ ಅಂಟು ಕೀಟ ಆಕರ್ಷಕ ಹಾಳೆ ಅಥವಾ ಸ್ಟಿಕ್ಕಿ ಟ್ರ್ಯಾಪ್ ನೇತು ಹಾಕಬೇಕು. ಅದರಲ್ಲಿ ಉಪದ್ರವಿ ಕೀಟಗಳು ಬಣ್ಣಕ್ಕೆ ಆಕರ್ಷಣೆಗೊಂಡು ಅಂಟಿಕೊಳ್ಳುತ್ತವೆ. ಇದರಿಂದ ಉಪದ್ರವಿ ಕೀಟಗಳನ್ನು ಗುರುತಿಸಬಹುದು ಮತ್ತು ಅದರ ಸಂಖ್ಯೆಯನ್ನು ತಿಳಿದುಕೊಳ್ಳಬಹುದು. ಕೆಲವು ಉಪದ್ರವಿ ಕೀಟಗಳು ಸಂಜೆಯ ಹೊತ್ತು ಮತ್ತು ನುಸುಕಿನಲ್ಲಿ ಲೈಟ್ಗೆ ಆಕರ್ಷಣೆಗೊಳ್ಳುತ್ತವೆ. ರೈತರು ತೋಟದಲ್ಲಿ ಸೋಲಾರ್ ಲೈಟ್ ಟ್ರ್ಯಾಪನ್ನು ಅಳವಡಿಸಿಕೊಳ್ಳಬಹುದು. ಲೈಟ್ ಟ್ರ್ಯಾಪಲ್ಲಿ ಲೈಟ್ ಬಲ್ಬ್ ಕೆಳಗಡೆ ನೀರು ಇಡಬೇಕು. ಉಪದ್ರವಿ ಕೀಟಗಳು ಲೈಟ್ ಸುತ್ತ ಹಾರಾಡುತ್ತಾ ಸುಸ್ತು ಆಗಿ ನೀರಿನಲ್ಲಿ ಬಿಡುತ್ತವೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಕೀಟಗಳ ನಿರ್ವಹಣೆ ಸಾಧ್ಯ. ನಮ್ಮ ಮನೆಯಲ್ಲಿ ಅಡುಗೆಗೆ ಬಳಸುವ ಪದಾರ್ಥದಿಂದ ಕೀಟನಾಶಕವನ್ನು ತಯಾರು ಮಾಡಬಹುದು. ಮೊದಲಿಗೆ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಉಪಯೋಗಿಸಿ ಸಾವಯವ ಕೀಟನಾಶಕ ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು 2-2 ಗ್ರಾಮಷ್ಟು ತಗೊಂಡು ಅದಕ್ಕೆ 3 ಗ್ರಾಮಷ್ಟು ಮೆಣಸು ಸೇರಿಸಿ ಪೇಸ್ಟ್ ಮಾಡಿಕೊಳ್ಳಬೇಕು. ಆ ಪೇಸ್ಟನ್ನು ಹಿಂಡಿ ನೀರನ್ನು ಸಪರೇಟ್ ಮಾಡಬೇಕು. ಮತ್ತೆ 1 ಲೀಟರ್ ನೀರಿಗೆ ಹಿಂಡಿದ ನೀರನ್ನು 2 ml ಬೆರೆಸಿ ವಾರಕ್ಕೊಮ್ಮೆ ಗಿಡಗಳಿಗೆ ಸಿಂಪಡಿಸಬೇಕು. ಇದರಿಂದ ಹಲವು ಥರದ ಕೀಟಗಳು ದೂರವಾಗುತ್ತವೆ. ಅದೇ ರೀತಿ ಹೀಂಗು ಮತ್ತು ಹುಳಿ ಮಜ್ಜಿಗೆ ಉಪಯೋಗಿಸಿ ಗಿಡಗಳಿಗೆ ಸ್ಪ್ರೇ ಮಾಡಬಹುದು. ಅದನ್ನು ತಯಾರಿಸಲು 500 ml 1 ವಾರ ಶೇಖರಿಸಿರುವ ಹುಳಿ ಮಜ್ಜಿಗೆಗೆ 1 teaspoon ಅಥವಾ 5 ಗ್ರಾಂ ಹೀಂಗು ಬೆರೆಸಿ 2 ಗಂಟೆ ಇಟ್ಟು ಮತ್ತೆ ಕಾಟನ್ ಬಟ್ಟೆಯಲ್ಲಿ ಸೋಸಿ 5 ಲೀಟರ್ ನೀರಿಗೆ ಬೆರೆಸಿ ಸ್ಪ್ರೇ ಮಾಡಬಹುದು. ಹೀಂಗು ಜೊತೆಗೆ ನೀಮ್ ಆಯಿಲ್, ಬೇವಿನ ಎಣ್ಣೆ 2 ml ಮಿಕ್ಸ್ ಮಾಡಿ 1 ಲೀಟರ್ ನೀರಿಗೆ ಬೆರೆಸಿ ಗಿಡಗಳಿಗೆ ಸ್ಪ್ರೇ ಮಾಡಬಹುದು. ವಾರಕ್ಕೊಮ್ಮೆ ಸ್ಪ್ರೇ ಮಾಡಬೇಕಾಗುತ್ತದೆ. ಗೊಬ್ಬರದ ಅಂಗಡಿಯಲ್ಲಿ ನಾವು ನೀಮ್ ಆಯಿಲ್ ಅನ್ನು ಖರೀದಿಸುವಾಗ ಅದರಲ್ಲಿ 1500 ppm ಎಂದು ನಮೂದಿಸಿರುವ ನೀಮ್ ಆಯಿಲ್ ಬಾಟಲ್ ಅನ್ನು ತಗೊಂಡರೆ ಅದರಲ್ಲಿ ಎಸಾಡಿರಕ್ಟಿನ್ ಎನ್ನುವ ಅಂಶ ಜಾಸ್ತಿ ಇರುತ್ತದೆ ಮತ್ತು ಅದು ಗಿಡಗಳಿಗೆ ಪರಿಣಾಮಕಾರಿಯಾಗಿ ರಿಸಲ್ಟನ್ನು ಕೊಡುತ್ತದೆ. ಅದೇ ರೀತಿ ಮಣ್ಣಲ್ಲಿ ಬರುವ ಶಿಲೀಂದ್ರ ನೆಮೋಟೋಡ್ ಅನ್ನು ಕಡಿಮೆ ಮಾಡಲು ಮಣ್ಣಿನಲ್ಲಿ ಬೇವಿನ ಹಿಂಡಿ ಮತ್ತು ಸ್ವಲ್ಪ ಸುಣ್ಣವನ್ನು ಬೆರೆಸಿ ಮಣ್ಣಿನ ಮಿಶ್ರಣವನ್ನು ಮಾಡಬೇಕು. ಅದರ ಜೊತೆಗೆ ಸೂಕ್ಷ್ಮಜೀವಿಗಳಾದ ಎಸೋಟೋಬ್ಯಾಕ್ಟರ್, ಮೈಕೋರೇಜಾ, ಸುಡೋಮೋನಸ್, ಟ್ರೈಕೋಡರ್ಮ ಇಂಥ ಸೂಕ್ಷ್ಮ ಜೀವಿಗಳ ಪೌಡರ್ ಗೊಬ್ಬರದ ಅಂಗಡಿಯಲ್ಲಿ ಸಿಗುತ್ತದೆ. ಅದನ್ನು ಸಹ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಮಣ್ಣಲ್ಲಿ ಬರುವಂಥ ರೋಗಗಳನ್ನು ತಡೆದುಕೊಳ್ಳಬಹುದು. ದೇಸಿ ಹಸುವಿನ ಗೋಮೂತ್ರ ಉಪಯೋಗಿಸಿ ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ ಎಂಬ 3 ವಿಧದ ಹೆಚ್ಚು ಪರಿಣಾಮಕಾರಿಯಾದ ಕೀಟನಾಶಕಗಳನ್ನು ನಾವು ತಯಾರು ಮಾಡಬಹುದು. ಅದೇ ರೀತಿ ಫಿರೋಮೋನ್ ಟ್ರ್ಯಾಪ್ ಉಪಯೋಗಿಸಿ ಕಾಯಿ ಮತ್ತು ಹಣ್ಣು ಕೊರೆಯುವ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ತುಳಸಿ ರಸದಿಂದ ಫಿರೋಮೋನ್ ಟ್ರ್ಯಾಪ್ ತಯಾರು ಮಾಡಬಹುದು, ಆದರೆ ಅದನ್ನು ಪ್ರತಿದಿನ ತಯಾರು ಮಾಡಬೇಕಾಗುತ್ತದೆ. ರೆಡಿಮೇಡ್ ಫಿರೋಮೋನ್ ಟ್ರ್ಯಾಪ್ಗಳು ಗೊಬ್ಬರದ ಅಂಗಡಿಯಲ್ಲಿ ದೊರಕುತ್ತದೆ. ಹೀಗೆ ಹಲವು ರೀತಿಯ ಕೀಟನಾಶಕದ ಪ್ರಯೋಗ ನಿರಂತರ ಮಾಡಿದರೆ ರಾಸಾಯನಿಕ ಕೀಟನಾಶಕದಿಂದ ನಾವು ಬೆಳೆಯನ್ನು ನಾವು ಸಂರಕ್ಷಿಸಬಹುದು ಮತ್ತು ಸಾವಯವ ರೀತಿಯಲ್ಲಿ ಕೀಟಗಳ ನಿರ್ವಹಣೆ ಮಾಡಬಹುದು. ಮುಖ್ಯ ಬೆಳೆಗಳ ಜೊತೆಗೆ ಸಂಗಾತಿ ಬೆಳೆಗಳನ್ನು ಬೆಳೆಸಿದರೆ ಕೀಟಗಳು ಸಂಗಾತಿ ಬೆಳೆಗಳಿಗೆ ಹೆಚ್ಚು ಹಾನಿ ಮಾಡಿ ಮುಖ್ಯ ಬೆಳೆಯನ್ನು ಸಂರಕ್ಷಿಸುತ್ತದೆ. ಕೀಟನಾಶಕವನ್ನು ಸಂಗಾತಿ ಬೆಳೆಗೆ ಸಿಂಪಡಿಸಿ ಮುಖ್ಯ ಬೆಳೆಗಳನ್ನು ಸಂರಕ್ಷಣೆ ಮಾಡಬಹುದು. ಹೀಗೆ ಸಾವಯವ ಪದ್ಧತಿಯಲ್ಲಿ ಕೀಟನಾಶಕ ತಯಾರಿಯಿಂದ ಆಹಾರವನ್ನು ಪ್ರಕೃತಿಯನ್ನು ವಿಷಮುಕ್ತ ಮಾಡಬಹುದು. ಧನ್ಯವಾದಗಳು. ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 14ನೇ ಕಂತಿನಲ್ಲಿ ಇಂದು ಸಾವಯವ ಕೀಟನಾಶಕಗಳ ತಯಾರಿ ಮತ್ತು ಬಳಕೆ ಈ ವಿಷಯದ ಕುರಿತು ಮಾತನಾಡಿದವರು ಸೂರಜ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು. ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಉಪ್ಪಳ ಹಾಗೂ ಸಾವಯವ ಕೃಷಿ ಗ್ರಾಹಕರ ಬಳಗ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ March 4 and 5 ಕೃಷಿ ಬದುಕಿನ ಪಾಠ 2 ದಿನಗಳ ಶಿಬಿರವನ್ನು ಏರ್ಪಡಿಸಲಾಗಿದೆ. ಭಾಗವಹಿಸಲು ಇಚ್ಛಿಸುವವರು ಕೆ ರತ್ನಾಕರ್ 9448835606 ಹರಿಕೃಷ್ಣ ಕಾಮತ್ 9481390710 ಇವರನ್ನು ಸಂಪರ್ಕಿಸಬಹುದು. ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಪಾಠ ಶಿಬಿರದ ಕುರಿತು ರತ್ನಾಕರ ಕುಳಾಯಿ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ ಹಾಗೂ ಭಕ್ತಿಗೀತೆಗಳನ್ನು ಕೇಳುವಿರಿ. ಓಹೋಹೋ, ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇನ್ 10 ನಿಮಿಷದಲ್ಲಿ ಮೂವಿ ಶುರು ಆಗತ್ತೆ, ಈ ಸಲನು ಮೂವಿ ಸ್ಟಾರ್ಟಿಂಗ್ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿಲಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕುತ್ಕೋ, ಡೋಂಟ್ ವರಿ. ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ. ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಇದೀಗ ಕೇಳಿ ಕೃಷಿ ಬದುಕಿನ ಪಾಠ ಶಿಬಿರದ ಕುರಿತು ರತ್ನಾಕರ ಕುಳಾಯಿ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಸಾವಯವ ಕೃಷಿಕ ಗ್ರಾಹಕ ಬಳಗದ ಕಾರ್ಯದರ್ಶಿ ಕೆ ರತ್ನಾಕರ ಕುಳಾಯಿ ಅವರು. ಈ ಸಾವಯವ ಕೃಷಿಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಹೆಚ್ಚಿನ ಜನರಿಗೆ ಇದರ ಪ್ರಯೋಜನವನ್ನು ಕೊಡುವಂತಹ ಉದ್ದೇಶದಿಂದ ಬಳಗ ಶಿಬಿರಗಳನ್ನು ಮಾಡ್ತಾ ಇದೆ, ಅದರ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನಮಸ್ಕಾರ ರತ್ನಾಕರೇ. ನಮಸ್ಕಾರ. ಈಗ ಈ ಶಿಬಿರಗಳನ್ನು ನೀವು ನಿಮ್ಮ ಬಳಗದಿಂದ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀವು ಮಾಡ್ತೀರಿ, ಅದರ ಜೊತೆಗೆ ಈ ಶಿಬಿರವನ್ನು ಮಾಡ್ತಾ ಇರುವಂಥದ್ದು. ಈ ಶಿಬಿರಗಳನ್ನು ನೀವು ಮಾಡಬೇಕು ಅಂತ ನಿಮಗೆ ತೋಚಿದ್ದು ಹೇಗೆ, ಯಾವಾಗ, ಯಾಕೆ? ಏನೆಂದರೆ, ಇವತ್ತು ನಗರದಲ್ಲಿ ತಿನ್ನುವ ಬಗ್ಗೆ, ಸಾವಯವದ ಬಗ್ಗೆ ಆಸಕ್ತಿ ಉಂಟು. ಆದರೆ ಅದನ್ನು ತಿನ್ನುವುದರ ಜೊತೆಗೆ ನಾವು ಅದರಲ್ಲಿ ಒಂದು ಶಿಕ್ಷಣದ ಭಾಗವಾಗಿ ತಗೊಳ್ಬೇಕು, ನಮ್ಮ ಅಡಿಗೆ ಮನೆ ವಿಷಮುಕ್ತ ಆಗಬೇಕು ಹೇಳುವಂತಹ ಭಾವನೆಗಳನ್ನು ಗಟ್ಟಿಗೊಳಿಸ್ಲಿಕ್ಕೋಸ್ಕರ, ಇದನ್ನು ಅವರ ಮನಸ್ಸಲ್ಲಿ ಅರ್ಥ ಮಾಡಲಿಕ್ಕೋಸ್ಕರ ಈ ನಮ್ಮ ಕೃಷಿ ಬದುಕಿನ ಪಾಠದ ಶಿಬಿರವನ್ನು ನಾವು ಏರ್ಪಡಿಸ್ತಾ ಇದ್ದೇವೆ. ಇದನ್ನ ಮೊದಲು ನೀವು ಮಾಡಿದ್ದು, ಈ ಯೋಚನೆ ಬಂದದ್ದು ಹೇಗೆ? 2019 April 30 ಮತ್ತು May 1 ಪುತ್ತೂರಿನ ಹತ್ರ ಇರ್ದೆ ಅಂತ ಹೇಳುವಂತ ಒಂದು ಗ್ರಾಮದಲ್ಲಿ ಶ್ರೀಹರಿ ಭಟ್ರ ಮನೆಯಲ್ಲಿ ನಾವೊಂದು ಕೃಷಿ ಬದುಕಿನ ಪಾಠದ ಶಿಬಿರವನ್ನ ಏರ್ಪಡಿಸಿದ್ದೆವು. ನಾವು ಮತ್ತೆ ಕೊರೋನಾದ ನಂತರದ 2 ವರ್ಷಗಳಲ್ಲಿ ನಾವು ಮಾಡಲಿಲ್ಲ. ಪ್ರತಿ ವರ್ಷ ಈ ಸಾವಯವದ ಆಹಾರ ವಸ್ತುಗಳನ್ನು ಬಳಕೆ ಮಾಡುವವರಿಗೆ ಒಂದು ಶಿಕ್ಷಣ ಸಿಗಬೇಕು ಹೇಳುವ ಮೂಲ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದಂತ ಕೃಷಿ ಬದುಕಿನ ಪಾಠ ಶಿಬಿರ. 2019 ಮಾಡಿದ ಈ ಶಿಬಿರ ಉಂಟಲ್ಲ, ಈ 2 ದಿವಸಗಳ ಶಿಬಿರದ ರೂಪುರೇಷೆಗಳು ಏನೆಲ್ಲ ಇದ್ದು? ಅವನಿಗೆ ಒಂದು ಗ್ರಾಮೀಣ ಪ್ರದೇಶದ ಒಂದು ತರಕಾರಿ ಮಾಡುವಂತ ಜಾಗ ಇರಬಹುದು, ಅಡಿಕೆ ತೋಟ ಇರಬಹುದು, ಆ ತೋಟಗಳನ್ನು ವೀಕ್ಷಣೆ ಮಾಡುವಂತ ಕೆಲಸವನ್ನ ನಾವು ಪ್ರಾಥಮವಾಗಿ ಮಾಡ್ತೇವೆ. ಆ ನಂತರ ಅವನಿಗೆ ಅಲ್ಲಿ ಶ್ರಮ ವಹಿಸಿ ದುಡಿಮೆಯನ್ನ ಕಲಿಸುವಂತ ಕೆಲಸಗಳನ್ನ ಮಾಡ್ತೇವೆ. ನಗರದಲ್ಲಿ ಸ್ಥಿಮಿತವಾದಂತ ಸಣ್ಣ ಸಣ್ಣ ಜಾಗದಲ್ಲಿ ಕೃಷಿ ಹೇಗೆ ಮಾಡಬೇಕು, ಇದಕ್ಕೆ ಬೇಕಾದಂತ ಪೂರಕವಾದಂತಹ ಪಠ್ಯಗಳನ್ನ ಜೊತೆಗೆ ಅವನಿಗೆ ಆ ನೆಲದಲ್ಲಿ ಅವನನ್ನು ಬೆವರಿಳಿಸಿ ದುಡಿಸುವಂತಹ ಮತ್ತು ಮಾಹಿತಿಯನ್ನು ತಿಳಿಸುವಂತಹ ಕೆಲಸವನ್ನು ನಾವು ಈ ಶಿಬಿರದಲ್ಲಿ ಮಾಡ್ತೇವೆ. ಇದಿಷ್ಟೇ ಅಲ್ಲ, ಅವನ ನಿತ್ಯ ಜೀವನದಲ್ಲಿ ಬಳಸುವಂತಹ ಯಾವ್ಯಾವ ಆಹಾರದಲ್ಲಿ ಹೇಗೆ ವಿಷ ಇರ್ತದೆ, ಎಷ್ಟು ವಿಷ ಇರ್ತದೆ, ಯಾವ ಆಹಾರವನ್ನು ವಿಷ ಇಲ್ಲದಂತೆ ನಾವು ಹೇಗೆ ಬಳಸಬಹುದು, ಪಾರಂಪರಿಕವಾಗಿ ಬಂದಂತ ಅನೇಕ ಅಡಿಗೆ ಮನೆಯ ಶಿಕ್ಷಣವನ್ನು ಅಲ್ಲಿ ಕಲಿಸುವಂತ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಗಳನ್ನು ನಾವು ಜೋಡಣೆ ಮಾಡಿ ಅವನಿಗೆ ಅಲ್ಲಿ ಪಾಠ ಮಾಡಿ ಅವನಿಗೆ ಮನವರಿಕೆ ಮಾಡ್ತೇವೆ. ಅದರ ಜೊತೆಗೆ ಅಗ್ನಿಹೋತ್ರ ಮಾಡುವಂತ ಕ್ರಮಗಳನ್ನ, ಅದರ ಬಗ್ಗೆ ತಿಳುವಳಿಕೆಗಳನ್ನ ಕೊಡ್ತೇವೆ. ಮತ್ತು ಅಲ್ಲಿ ಇನ್ನೊಂದು ವಿಶೇಷ ಏನೆಂದರೆ, ಖಾಲಿ ಪಠ್ಯ ಮಾತ್ರ ಅಲ್ಲ, ಪಠ್ಯದ ಜೊತೆಗೆ ನಾವು ಭೂಮಿಯಲ್ಲಿ ಅವನು ಬೆವರಳಿಸಿ ದುಡಿಸುವಂತ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಬೆಳಿಗ್ಗೆನಿಂದ ಸಂಜೆವರೆಗೆ ಅವನು ತಿನ್ನುವಂತ ಆಹಾರ ಪದ್ಧತಿಗಳನ್ನು ಸಹ ನಾವು ವಿಶೇಷವಾಗಿ ಮುತುವರ್ಜಿ ಕೊಡ್ತೇವೆ. ಹಿಂದಿನ ಕಾಲದ ಪಾರಂಪರಿಕವಾದಂತಹ ಪದ್ಧತಿ ಆಹಾರ ವಸ್ತುಗಳನ್ನೇ ಅಲ್ಲಿ ಅವರಿಗೆ ಉಣಬಡಿಸ್ತೇವೆ. ಉದಾಹರಣೆಗೆ ಈಗ ನೀವು ನೋಡಿರಬಹುದು, ಪುಂಡಿ ಗಸಿ ಬೆಂಗೆ ಕೆತ್ತೆ ಕಷಾಯ ಅಂತ ಒಂದು ಬೆಂಗೆ ಮರ ಉಂಟು, ಅದರ ಕೆತ್ತೆಯಿಂದ ಬಿಸಿನೀರಲ್ಲಿ ಅದನ್ನು ಕುದಿಸಿದಾಗ ಒಳ್ಳೆಯ ಮಾಲ್ಟ್ ಬಂದಾಗ ಒಳ್ಳೆ ಬಣ್ಣ ಬರ್ತದೆ, ಅದಕ್ಕೆ ಬೆಲ್ಲ ಹಾಕಿ ಕುಡಿದ್ರೆ ಅದು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಬೇರೆ ಬೇರೆ ರಾಜಮುಡಿ ಅಕ್ಕಿಯ ಅನ್ನವನ್ನು ಅವರಿಗೆ ಇದು ಮಾಡ್ತೇವೆ. ಈ ಗೆರಟೆ ತೆಂಗಿನ ಚಿಪ್ಪು, ಅದರ ಸಾರನ್ನು ನಾವು ಮಾಡೋದು, ಆ ಸಾರಿನಿಂದ ಏನು ಲಾಭ, ಏನು ಆರೋಗ್ಯದ ಮೇಲೆ ಒಳ್ಳೆಯದು, ಅದನ್ನು ಅವರಿಗೆ ಮನವರಿಕೆ ಮಾಡ್ತೇವೆ. ಹಾಗೆ ಬೆಂಗೆ ಕೆತ್ತೆ ಕಷಾಯದ ಜೊತೆಗೆ ಬೇರೆ ಬೇರೆ ಪಾರಂಪರಿಕವಾಗಿ ಬಂದಂಥ ಗೊಜ್ಜು, ತಿಮರೆ ತಂಬಳಿ ಈ ಥರದ ವಿಷಯಗಳನ್ನು ಅವರಿಗೆ ಪಠ್ಯದಲ್ಲಿ ಸೇರಿಸಿ ಆಹಾರವಾಗಿ ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಸಹ ನಾವು ಜೊತೆಗೆ ಮಾಡ್ತೇವೆ. ಈಗ ಈ ಎಲ್ಲ ವಿಷಯಗಳನ್ನು ಕೂಡ ಅವರಿಗೆ ಹೇಳುವುದು ಮಾತ್ರವಲ್ಲ ಮಾಡಲಿಕ್ಕೂ ಕೂಡ ಕಲಿಸುವಂತದ್ದುಂಟ? ಮಾಡಲಿಕ್ಕೆ ಕಲಿಸುವಂತದ್ದಲ್ಲ, ಒಂದು ವಿಷಯವನ್ನು ಅವರ ಕಣ್ಣ ಮುಂದೆ ಕೊಟ್ಟಾಗ ಅದರ ಬಗ್ಗೆ ಅವರು ಹೆಚ್ಚು ತಿಳುವಳಿಕೆ ಮಾಡಿ ಪರಸ್ಪರ ಚರ್ಚೆ ಮಾಡಿ ಆ ವಿಷಯಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆವಾಗ ಯಾರ್ಯಾರೆಲ್ಲ ಭಾಗವಹಿಸಿದಂಥದ್ದು? ಆಗ ನಮ್ಮ ಪ್ರತಿಯೊಂದು ಕೃಷಿ ಬದುಕಿನ ಪಾಠದ ಶಿಬಿರದಲ್ಲಿ ಒಂದು ಪ್ರಥಮವಾಗಿ ನಮ್ಮ ಪೆರ್ಲದ ವರ್ಮುಡಿಯವರು ಅಂತಿದ್ದಾರೆ. ವರ್ಮುಡಿಯವರು ಇವತ್ತು ಬೀಜಗಳ ಆಯ್ಕೆ ಇರ್ಬೋದು, ತರಕಾರಿ ಕೃಷಿ ಮಾಡುವಂತ ಪದ್ಧತಿಗಳಿರ್ಬೋದು, ಮತ್ತೆ ಕಾಲಮಾನಕ್ಕೆ ತಕ್ಕಂತೆ ಯಾವ್ಯಾವ ತರಕಾರಿಗಳನ್ನ ಬೆಳೆದ್ರೆ ಒಳ್ಳೆಯದು, ಯಾವ ಕಾಲದಲ್ಲಿ ಅದನ್ನು ಬೀಜವನ್ನ ಹಾಕಿದ್ರೆ ಉತ್ತಮ ಇಳುವರಿ ಬರ್ತದೆ ಹೇಳುವಂತ ಸೈಂಟಿಫಿಕ್ ಮಾದರಿಯನ್ನ ಮತ್ತೆ ಅದರ ವಿಚಾರವನ್ನ ತಿಳಿಸುವಂತ ಒಂದು ವ್ಯಕ್ತಿ ಅವರಲ್ಲಿಗೆ ಬಂದಿದ್ರು. ಹಾಗೆ ಶ್ರೀಪಡ್ರೆಯವರು ಸಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಬಂದಿದ್ರು. ಈ ತರ ಬೇರೆ ಬೇರೆ ವ್ಯಕ್ತಿಗಳ ಸಂಘಟನಾತ್ಮಕವಾಗಿ ಈ ವಿಷಯದಲ್ಲಿ ತುಂಬಾ ಪರಿಣಿತಿಗಳ ಬೇರೆ ಬೇರೆ ವ್ಯಕ್ತಿಗಳನ್ನ ನಾವು ಜೋಡಿಸಿ ಅಲ್ಲಿಯ ಪಾಠ್ಯಕ್ಕೆ ಹೊಂದಾಣಿಕೆ ಮಾಡುವಂತ ಕೆಲಸ ಮಾಡಿ ಅವರಿಗೆ ತಿಳುವಳಿಕೆ ಕೊಡ್ತೇವೆ. ಅದರಲ್ಲಿ ಭಾಗವಹಿಸಿದಂತಹ ಜನಗಳು ಸಾಮಾನ್ಯ ಎಲ್ಲಿಂದ ಅಂದ್ವಂತ? ಅದಕ್ಕೆ ಕುಂದಾಪುರ, ಪುತ್ತೂರು, ಪುತ್ತೂರಿನ ಆಸುಪಾಸಿನೆಲ್ಲ ಊರಿಂದ ಬಂದಿದ್ರು, ಕೇರಳದಿಂದ ಬಂದಿದ್ರು, ಕಾಸರಗೋಡಿಂದ ಬಂದಿದ್ರು, ಈ ತರ ಬೇರೆ ಬೇರೆ ಇಡೀ ನಮ್ಮ ಒಂದು ದಕ್ಷಿಣ ಕನ್ನಡದ ಸುತ್ತಮುತ್ತಲಿನ ಊರಿನಿಂದ, ಜಿಲ್ಲೆಯಿಂದ, ತಾಲೂಕಿಂದ ತುಂಬಾ ಆಸಕ್ತರಿಂದ ಬಂದಿದ್ರು. ಆ ಶಿಬಿರದಲ್ಲಿ 85 ಜನ ಇದ್ರು ಒಟ್ಟಿಗೆ, ಮಹಿಳೆಯರು ಮತ್ತು ಪುರುಷರು ಸೇರಿ. 2 ದಿವಸದ ಶಿಬಿರ. ಹೌದು. ಅಲ್ಲಿ ಉಳ್ಕೊಳ್ಳುವ ವ್ಯವಸ್ಥೆ ಎಲ್ಲ ಮಾಡಿ? ಎಲ್ಲ ಮಹಿಳೆಯರಿಗೆ ಬೇರೆ ವ್ಯವಸ್ಥೆಗಳನ್ನು, ಪುರುಷರಿಗೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ತೇವೆ. ಹಾಗೆ 2 ದಿವಸದ ಶಿಬಿರದಿಂದ ನೀವು ಏನ್ ಕಲ್ತ್ಕೊಂಡ್ರಿ? ನಮಗೆ ಅಲ್ಲಿ ಭಾಗವಹಿಸಿದವರ ಅನುಭವ, ಭಾಗವಹಿಸಿದವರ ಅಭಿಪ್ರಾಯಗಳನ್ನು ನಾವು ಮುಂದಿನ ಶಿಬಿರದಲ್ಲಿ ಅಳವಡಿಸಲಿಕ್ಕೋಸ್ಕರ ಅವರಿಂದ ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೇಳ್ತೇವೆ. ಅದರಲ್ಲಿ ತುಂಬಾ ಜನರಿಗೆ ಆಸಕ್ತಿಯಿಂದ ಅವರು ಹೇಳಿದಂತ ಅನುಭವದ ಪಾಠ ಏನಂದ್ರೆ, ನಮ್ಮ ಜೀವನದಲ್ಲಿ ಇಂಥ ಒಂದು ಶಿಬಿರ ನಮಗೆ ಸಿಗಲಿಲ್ಲ, ಈ ರೀತಿ ನಮ್ಮನ್ನ ಒಂದು ಪ್ರೀತಿಯಿಂದ ಈ ತರದ ತಿಳುವಳಿಕೆ ಕೊಡುವಂತ ಯಾವುದೇ ಮಾಹಿತಿಯನ್ನು ಕೊಡುವಂತ ಒಂದು ವ್ಯವಸ್ಥೆ ಇಲ್ಲ, ಇದು ಮುಂದೆ ಸಹ ನಡಿಬೇಕು, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ತರದ ಶಿಬಿರಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಸಣ್ಣ ಪ್ರಾಯದ ಹುಡುಗ ಹುಡುಗಿಯರಿಗೆ ಇದನ್ನು ತಿಳುವಳಿಕೆ ಕೊಟ್ಟರೆ ಮನೆಯಲ್ಲಿ ಅವರು ತುಂಬ ಬದಲಾವಣೆ ಆಗ್ತಾರೆ, ಎಷ್ಟೋ ವಿಷಯಗಳ ಬಗ್ಗೆ ಅವರಿಗೆ ಆಸಕ್ತಿ ಬರ್ತದೆ ಹೇಳುವಂಥ ಅನುಭವದ ಆಧಾರದಲ್ಲಿ. ನಾವು ನಾಡಿದ್ದು 4 ಮತ್ತು 5 ಕೊಂಡೆವೂರು ಆಶ್ರಮದಲ್ಲಿ ಇದೇ ರೀತಿಯ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಉಪ್ಪಳ ಕೊಂಡೆವೂರಿನ ಆಶ್ರಮದಲ್ಲಿ, ಅದು ನಿತ್ಯಾನಂದ ಯೋಗಾಶ್ರಮ. ಅಲ್ಲಿಯ ಸ್ವಾಮಿಗಳು ಮತ್ತು ಸಾವಯವ ಕೃಷಿಕ ಗ್ರಾಹಕರ ಬಳಗ ಎರಡು ಜಂಟಿಯಾಗಿ ನಡೆಸುವಂತ ಕೃಷಿ ಬದುಕಿನ ಪಾಠ ಶಿಬಿರ. ಈಗ ಮುಂದಿನ ಶಿಬಿರದ ಬಗ್ಗೆ ನೀವು ಹೇಳಿದ್ರಿ ಎರಡು ದಿವಸದ್ದು ಅಂತ, ಇದರ ಒಂದು ವಿವರಣೆ ಏನು, ಏನೇನು ಇಲ್ಲಿ ಮಾಡ್ತೀರಿ? ಇಲ್ಲಿ ನೋಡಿ, ನಾವು ಒಟ್ಟಿಗೆ ಕಾರ್ಯಕ್ರಮಗಳು ಹೇಗಿರ್ತದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಶಿಬಿರ ಸ್ಥಾನದಲ್ಲಿ 9:30 ಎಲ್ಲರೂ ಸಂಪನ್ನರಾಗಬೇಕು. ಅದರ ಜೊತೆಗೆ ಶ್ರಮ ಜೀವನ ಕೃಷಿ ಬದುಕಿನ ಪಾಠ ಅಂತ ಹೇಳಿದ್ರೆ, ಕೃಷಿ ಭೂಮಿಯಲ್ಲಿ ನಾವು ಸುಮಾರು 1-1.5 ಗಂಟೆ ಕೆಲಸ ಮಾಡುವಂತ ಕಾರ್ಯಕ್ರಮ ಇರ್ತದೆ. ಹಾಗೆ ತರಕಾರಿ ಬೀಜಗಳನ್ನ ಗುರುತಿಸುವಂತ ಪದ್ಧತಿಗಳನ್ನ ನಾವು ಅಲ್ಲಿ ಹೇಳಿಕೊಡ್ತೇವೆ. ಅವರಿಗೆ ಒಳ್ಳೆ ಬೀಜಗಳನ್ನ ಆಯ್ಕೆ ಮಾಡುವ ಕ್ರಮ ಹೇಗೆ, ಇದನ್ನು ಅವರಿಗೆ ಮನವರಿಕೆ ಮಾಡುವಂತ ಒಂದು ಶಿಕ್ಷಣ ಕೊಡ್ತೇವೆ. ಅದರ ಜೊತೆಗೆ ಅದಾದ ನಂತರ ಶ್ರೀ ವಿಠಲ್ ನಾಯ್ಕ ಕಲ್ಲಡ್ಕದವರು ಮರೆತು ಹೋಗುತ್ತಿರುವ ಮಾನವೀಯ ಸಂಬಂಧಗಳ ಬಗ್ಗೆ ಎಚ್ಚರಿಕೆಯ ಮಾತುಗಳನ್ನ ಒಂದು ಗೋಷ್ಠಿಯನ್ನ ಏರ್ಪಡಿಸಿದ್ದೇವೆ. ಹಾಗೆ ತಿನ್ನುವ ಆಹಾರವೇ ಔಷಧವಾಗಿರಬೇಕು, ಇದರ ಬಗ್ಗೆ ಡಾಕ್ಟರ್ ಸುಪ್ರೀತ್ ಲೋಬೊ ಪುತ್ತೂರಿನ ಡಾಕ್ಟರ್ ಅವರು ಪ್ರಸಿದ್ಧ ವೈದ್ಯರು, ಅವರು ಇದನ್ನ ತಿಳುವಳಿಕೆ ಕೊಡುವಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆ ಡಾಕ್ಟರ್ ಶ್ರೀಶೈಲ ಬಾದಾಮಿ ಅವರೊಬ್ಬರು ವಿಜ್ಞಾನಿ, ಅವರು ನಿತ್ಯ ಆಹಾರದಲ್ಲಿ ಹೇಗೆಲ್ಲ ವಿಷ ನಮ್ಮ ಆಹಾರ ಹೊಟ್ಟೆಗೆ ಸೇರ್ತದೆ ಹೇಳುವುದನ್ನ ಅವರು ತಿಳುವಳಿಕೆ ಕೊಡುವಂತ ಕೆಲಸಗಳನ್ನ ಅವರು ಮಾಡ್ತಾರೆ. ಹಾಗೆ ನಮ್ಮ ವರ್ಷವಿಡೀ ಸಾವಯವ ತರಕಾರಿ ಬೆಳೆಯಲಂತ ಸುಲಭದ ಉಪಾಯಗಳು ಹೇಗೆ ಅಂತ, ಸಿರ್ಸಿಯಿಂದ ತುರುಮಲೇಶ್ವರ ಹೆಗಡೆ ಅಂತ ಬರ್ತಾರೆ, ಅವರು ತುಂಬಾ ಅನುಭವಿ ಮತ್ತು ಅದರಲ್ಲಿ ಒಳ್ಳೆಯ ನಾಲೆಜ್ ಇದ್ದವರು, ಅವರು ನಮ್ಮ ಜೊತೆಗಿರ್ತಾರೆ. ಹಾಗೆ ಗೋವಿನಿಂದ ನನ್ನ ಆರೋಗ್ಯ ಹೇಗೆ ಉತ್ತಮವಾಯಿತು, ಇದರ ಬಗ್ಗೆ ನಾಗರಾಜ್ ಪೈ ಅವರು ಮಣಿಪಾಲದಲ್ಲಿದ್ದಾರೆ, ಅವರ ಅನುಭವ ವಿದೇಶದಲ್ಲಿದ್ದು ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದು ಏನೆಲ್ಲ ಗೋವಿನ ಆಧಾರದಲ್ಲಿ ಅವರು ತನ್ನ ಆರೋಗ್ಯವನ್ನು ಉತ್ತಮ ಪಡಿಸಿದ್ರು ಅಂತ ಹೇಳುವಂತ ಮಾಹಿತಿಯನ್ನ ಕೊಡ್ತಾರೆ. ಹಾಗೆ ಸಣ್ಣ ಕೃಷಿಯಲ್ಲಿ ಉದ್ಯಮಶೀಲತೆಯ ಅವಕಾಶ ಹೇಗೆ ಮಾಡಬಹುದು ಅದನ್ನ ಡಾಕ್ಟರ್ BM ನಾಗಭೂಷಣ ಅಂತ ಹೇಳುವವರು ಅದನ್ನು ನಡೆಸಿಕೊಡ್ತಾರೆ. ಹೀಗೆ ಒಟ್ಟು March 4 ಮತ್ತು 5 ಎರಡು ದಿನದ ಕೃಷಿ ಬದುಕಿನ ಪಾಠದ ಶಿಬಿರದಲ್ಲಿ ಈಗಲೇ ತುಂಬಾ ಆಸಕ್ತಿಯಿಂದ ಹೆಸರು ನೋಂದಾವಣೆ ಆಗಿದೆ. ಸುಮಾರು 70 ಜನ ಈಗಾಗಲೇ ಹೆಸರನ್ನು ನೋಂದಾವಣೆ ಮಾಡಿದ್ದಾರೆ. ಯಾರಾದರೂ ಆಸಕ್ತಿ ಇದ್ರೆ ಇದಕ್ಕೆ ನೋಂದಾವಣೆ ಮಾಡಿಕೊಳ್ಳಬಹುದು. ಅದು ಸರಿ. ಈ ಎರಡು ದಿವಸಗಳ ಈ ಶಿಬಿರದಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅಂತ ಹೇಳುವಂತ, ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಬರಬಹುದು, ಯಾವುದೇ ಮಹಿಳೆ ಪುರುಷರು ಯಾರು ಸಹ ಬರಬಹುದು. ಅಂತೂ ಇದರ ಬಗ್ಗೆ ಕೃಷಿ ಬದುಕಿನ ಪಾಠದ ಮತ್ತು ಕೃಷಿಯ ಕೈತೋಟದ ಬಗ್ಗೆ ಸಾವಯವದ ಆಹಾರದ ಬಗ್ಗೆ ಸ್ವಲ್ಪ ಅವರಿಗೆ ಒಂದು ಆಸಕ್ತಿ ಇರಬೇಕು. ಆಸಕ್ತಿ ಇದ್ದ ಯಾವುದೇ ವಯಸ್ಸಿನ ಅವರು ಸಹ ಇದರಲ್ಲಿ ಪಾಲ್ಗೊಳ್ಳಬಹುದು. ಈಗಾಗಲೇ ನಾವು ಈ ತರದ ಶಿಕ್ಷಣಗಳನ್ನ ಕೊಟ್ಟು ಮಂಗಳೂರಿನ ಪೇಟೆಯಲ್ಲಿ ಇವತ್ತಿಗೆ ಹೆಚ್ಚು ಕಮ್ಮಿ 100-120 ಜನ ಈ ನಗರ ಕೃಷಿಯನ್ನ ಪ್ರಾರಂಭ ಮಾಡಿ ಅವರ ಅಡಿಗೆ ಮನೆಯನ್ನ ವಿಷಮುಕ್ತ ಮಾಡಲಿಕ್ಕೆ ಒಂದು ಆಸಕ್ತಿ ತೊಡಗಿಸಿ ಅವರದರಲ್ಲಿ ಪ್ರಾಕ್ಟಿಕಲಿ ಇನ್ವಾಲ್ವ್ ಆಗುವಂತಹ ತುಂಬಾ ವಿಶೇಷ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಈ ರೀತಿಯ ಅನುಭವಗಳು ನಿಮಗೂ ಆಗಬೇಕು ಅಂತಿದ್ರೆ ಎರಡು ದಿನದ ತರಬೇತಿ ಶಿಬಿರಕ್ಕೆ ಬಂದ್ರೆ ತುಂಬಾ ಒಳ್ಳೆಯ ಉತ್ತಮ ವ್ಯಕ್ತಿಗಳಿಂದ ಮಾಹಿತಿಗಳನ್ನ ನಾವು ಅವರಿಗೆ ತಿಳಿಸುವಂತ ಕೆಲಸ ಮಾಡ್ತೇವೆ. ಒಳ್ಳೆಯದು ರತ್ನಾಕರ್ ಅವರೇ, ಈ ಸಾವಯವ ಬದುಕಿನ ಕಡೆಗೆ ಜನರನ್ನ ಕೊಂಡೊಯ್ಯುವಂತಹ ಪ್ರಯತ್ನವಾಗಿ ಮಾಡ್ತಾ ಇರುವಂತಹ ಈ ಶಿಬಿರ, ಇದರಲ್ಲಿ ಹೆಚ್ಚು ಜನ ಭಾಗವಹಿಸಲಿ ಅಂತ ಹೇಳಿ ಆಶಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಬದುಕಿನ ಪಾಠ ಶಿಬಿರದ ಕುರಿತು ರತ್ನಾಕರ ಕುಳಾಯಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ PS. ಚಿನ್ನು, 1/2 ಲೀಟರ್ ಹಾಲು ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ. ನಾನ್ ನಡ್ಕೊಂಡು ಹೋಗಲ್ಲಮ್ಮ. TV ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೇ ನೀನು, ಅವಳಿಗಿನ್ನೂ 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ಟು ಕಳಿಸ್ತೀಯಲ್ಲಿ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ. 18 ವರ್ಷದ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡುವುದು, ಪೋಷಕರು ಪ್ರೋತ್ಸಾಹಿಸುವುದು ಶಿಕ್ಷಾರ್ಹ ಅಪರಾಧ. ಪೋಷಕರಿಗೆ 3 ತಿಂಗಳ ಸಜೆ ಮತ್ತು 25,000 ದಂಡ ತೆರಬೇಕಾಗುತ್ತದೆ. ಎಚ್ಚರ, ವಾಹನ ಚಾಲನೆ ನಮ್ಮೊಬ್ಬರ ಸುರಕ್ಷತೆಯಲ್ಲ, ಇಡೀ ಸಮಾಜದ ಸುರಕ್ಷತೆ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಯಾವುದೇ ರೀತಿಯಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ, ರಕ್ಷಣೆ ಮತ್ತು ಪೋಷಣೆ ಅವಶ್ಯಕತೆ ಇರುವ ಮಕ್ಕಳಿಗೆ ತುರ್ತು ಸೇವೆಯನ್ನ ಒದಗಿಸಲು ಉಚಿತ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಅಥವಾ 112 ಕರೆ ಮಾಡುವ ಮೂಲಕ ನೆರವು ಪಡೆಯಬಹುದಾಗಿದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಬೆಂಗಳೂರು. ಇವರ ಪ್ರಕಟಣೆ. ವಿಶೇಷ ಪಾಲನಾ ಯೋಜನೆಯ ಅಡಿಯಲ್ಲಿ HIV ಸೋಂಕಿತ ಮತ್ತು ಬಾಧಿತ ಮಕ್ಕಳ ಪೋಷಣೆಗಾಗಿ ಮಾಸಿಕ 1,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಬೆಂಗಳೂರು. ಇವರ ಪ್ರಕಟಣೆ. ಇದೀಗ ಕೇಳಿ ಕೃಷಿ ಮಾಹಿತಿ. ನಮ್ಮ ರಾಜ್ಯದಲ್ಲಿ ಸುಮಾರು 6 ಲಕ್ಷ ಹೆಕ್ಟೇರ್ಗಳಷ್ಟು ಒಳನಾಡು ಜಲಸಂಪನ್ಮೂಲವನ್ನು ಹೊಂದಿದ್ದು,

ಅನ್ನದ ಗುಣ ದೋಷದ ಎಣಿಸದಲೆ ನಿನ್ನಿರವ ನೋಡು ಕಂಡ ಮನವೇ ಬಣಗಾರಿಕೆಯು ಬರೀ ಔಡಂಬ್ರ ಹಣ್ಣಿನಂತೆ ಈ ಕಾಯವು ಮನವೇ ಮನವೇ ಕಾಪು ಬುದ್ಧಿಯ ಬಿಡುಬಿಡು ಮನವೇ ಕಾಪು ಬುದ್ಧಿಯ ಬಿಡುಬಿಡು ಎಲ ಮನವೇ ಕಾಪು ಬುದ್ಧಿಯ ಬಿಡುಬಿಡು ಸುಮ್ಮನೆ ಎಲ ಮನವೇ ಕಾದೆ ಮರುಳಾದೆ ಹಿಂಗೆ ಕೆಲ ಮನವೇ ಕೆಲ ಮನವೇ ಮುಕ್ತಿಯನ್ನು ಪಡೆಯೋ ಮನವೇ ಮುಕ್ತಿಯನ್ನು ಪಡೆಯೋ ಮನವೇ ವೆಂಕಟನ ಬೇಡಿ ಮುಕ್ತಿಯನ್ನು ಪಡೆಯೋ ಕಾಸು ಬುದ್ಧಿಯ ಬಿಡು ಬಿಡು ಮನವೇ ಕಾಸು ಬುದ್ಧಿಯ ಬಿಡು ಬಿಡು ಎಲೆ ಮನವೇ ಕಾಸು ಬುದ್ಧಿಯ ಬಿಡು ಬಿಡು ಸುಮ್ಮನೆ ಎಲೆ ಮನವೇ ಹಿಂಗೆ ಕೆಲೆ ಮನವೇ ಕೆಲೆ ಮನವೇ ಕೆಲೆ ಮನವೇ ಕೆಲೆ ಮನವೇ ಕೆಲೆ ಮನವೇ ಕೆಲೆ ಮನವೇ ಎಂ ಪ್ರಭಾಕರ್ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ ಯಾರಿದ್ದರೇನಯ್ಯ ನೀನಿಲ್ಲದನಗಿಲ್ಲ ಯಾರಿದ್ದರೇನಯ್ಯ ನೀನಿಲ್ಲದನಗಿಲ್ಲ ಯಾರಿದ್ದರೇನಯ್ಯ ನೀನಿಲ್ಲದನಗಿಲ್ಲ ದಾರುಣ್ಯ ನಿಧಿ ಹರಿಯೇ ಕೈಯ ಬಿಡಬೇಡ ಯಾರಿದ್ದರೇನಯ್ಯ ನೀನಿಲ್ಲದನಗಿಲ್ಲ ಕರುಣ್ಯ ನಿಧಿ ಹರಿಯೇ ಕೈಯ ಬಿಡಬೇಡ ಯಾರಿದ್ದರೇನಯ್ಯ ಆ ಕೌರವನಂದು ದ್ರೌಪದಿಯ ಸೀರೆಯನು ದುರುಳ ಕೌರವನಂದು ದ್ರೌಪದಿಯ ಸೀರೆಯನು ಕರದಿಂದ ಸೆಳೆಯುತ್ತಿರೆ ಪತಿಗಳೆಲ್ಲ ಗರಗುಯ್ದೀರ್ಧರಲ್ಲದೆ ನರಹರಿಯೇ ಕರುಣದಿನ್ನಲ್ಲದ್ಯಾರು ಕಾಯ್ದವರು ಯಾರಿದ್ದೇನೆಯ ನೀನಿಲ್ಲದನಗಿಲ್ಲ ಕಾರುಣ್ಯ ನಿಧಿ ಹರಿಯೇ ಕೈಯ ಬಿಡಬೇಡ ಯಾರಿದ್ದರೇನಯ್ಯ ಅಂದುನೆಗಳಿನ ಬಾಧೆಯಿಂದ ಗಜ ರಾಜನನು ಅಂದುನೆಗಳಿನ ಬಾಧೆಯಿಂದ ಗಜ ರಾಜನು ತಂದೆ ನೀಕಾಯಂದು ಮೊರೆಗಿಡಲು ಬಂತು ಇಂದಿರೇಶನೆ ಚಕ್ರದಿಂದ ನೆಗಳಿನ ಬಾಯ ಇಂದಿರೇಶನೆ ಚಕ್ರದಿಂದ ನೆಗಳಿನ ಬಾಯ ಸಂಧಿಯನು ಸೀಳಿನಿ ಪೊರೆದೆಯಲ್ಲೋ ಹರಿಯೇ ಯಾರಿದ್ದೇನೆಯ ನೀನಿಲ್ಲದನಗಿಲ್ಲ ಕಾರುಣ್ಯ ನಿಧಿ ಹರಿಯೇ ಕೈಯ ಬಿಡಬೇಡ ಯಾರಿದ್ದೇನೆಯ ಅಜಮಿಳನು ಕಂಗೆಟ್ಟು ಕಾಲದೂತರು ಬರಲು ಅಜಮಿಳನು ಕಂಗೆಟ್ಟು ಕಾಲದೂತರು ಬರಲು ನಿಜ ಸುತನ ಕರೆಯನಿ ನತಿ ವೇಗದಿ ನಿಜ ಸುತನ ಕರೆಯನಿ ನತಿ ವೇಗದಿ ತ್ರಿಜಗದೊಡೆಯನೆ ಪುರಂದರ ವಿಠಲ ಕರುಣದಲ್ಲಿ ತ್ರಿಜಗದೊಡೆಯನೆ ಪುರಂದರ ವಿಠಲ ಕರುಣದಲ್ಲಿ ನಿಜ ದೂತರ ಕಳುಹಿನಿ ಕಾಯ್ದೆಗಡ ಹರಿಯೇ ನಿಜ ದೂತರ ಕಳುಹಿ ನೀ ಕಾಯ್ದೆಗಡ ಹರಿಯೇ ಯಾರಿದ್ದರೇನೆಯ ನೀನಿಲ್ಲದನಗಿಲ್ಲ ಕಾರುಣ್ಯ ನಿಧಿ ಹರಿಯೇ ಕೈಯ ಬಿಡಬೇಡ ಯಾರಿದ್ದರೇನೆಯ ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದರೊಂದಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Thank you. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಮತ್ತು ಅಣಬೆ ಕೃಷಿ ಅನುಭವ ಕುರಿತು ಗೋಪಾಲಕೃಷ್ಣ ಭಟ್ ಅವರು